ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಕಿಸಾನ್ ವಾಣಿ ಕಾರ್ಯಕ್ರಮ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, पर हम तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಳುಮೆಣಸು ಕೃಷಿ ಅನುಭವದ ಕುರಿತು ಯಲ್ಲಾಪುರ ಮಲವಳ್ಳಿಯ ವಿಘ್ನೇಶ್ವರ್ ನಾರಾಯಣ ಭಟ್ ಅವರೊಂದಿಗಿನ ಸಂದರ್ಶನ. ವಿಘ್ನೇಶ್ವರ್ ನಾರಾಯಣ ಭಟ್ ಅವರೇ ನಮಸ್ಕಾರ. ನಮಸ್ತೆ. ಕೃಷಿಯಲ್ಲಿ ಏಕ ಬೆಳೆಯನ್ನು ಬೆಳಿಬೇಡಿ, ಮಿಶ್ರ ಬೆಳೆಯಾಗಿ ಬೇರೆ ಬೇರೆ ಬೆಳೆಯನ್ನು ಹಾಕೊಳ್ಳಿ ಅಂತ ಸಾಮಾನ್ಯವಾಗಿ ಅನುಭವದ ಮಾತನ್ನು ಹೇಳುವಂತಹದ್ದು ಇರ್ತದೆ. ನಿಮ್ಮ ಅನುಭವ ಏನು ಹೇಳ್ತದೆ, ಅಡಿಕೆ ಒಂದೇ ಸಾಕ ಅಥವಾ ಅಡಿಕೆಯ ಜೊತೆಗೆ ಬೇರೆ ಏನಾದರೂ ಮಿಶ್ರ ಬೆಳೆ ಬೇಕಾ? ಪ್ರಸಕ್ತ ಪರಿಸ್ಥಿತಿಯಲ್ಲಿ ಅಡಿಕೆಯನ್ನು ನಂಬಿಕೊಂಡು ರೈತ ಜೀವನ ಮಾಡಬೇಕು ಎನ್ನುವಂತಹದ್ದು ಬಹಳ ದೊಡ್ಡ ಆಘಾತಕಾರಿ ನಿರ್ಧಾರ. ಯಾಕೆಂದರೆ ಈಗ 4 ವರ್ಷದ ಈಚೆ ಕಡೆ ಸಾಮಾನ್ಯ 2-3 ಪಟ್ಟಿನಷ್ಟು ಅಡಿಕೆ ಕ್ಷೇತ್ರಗಳು ಜಾಸ್ತಿ ಆಗಿದ್ದಾವೆ ಇಡೀ ರಾಜ್ಯದಲ್ಲಿ, ಹಾಗೆ ಇಡೀ ದೇಶಾದ್ಯಂತ ಜಾಸ್ತಿ ಆಗಿದೆ. ಆ ಪರಿಸ್ಥಿತಿಯಲ್ಲಿ ಮುಂದೆ ಈಗಿರುವಂತಹ ಬೆಳೆ ಇರುತ್ತದೆ ಅನ್ನುವಂಥ ಯಾವುದೇ ವಿಶ್ವಾಸ ರೈತರು ಇಟ್ಕೊಳ್ಳುವ ಪರಿಸ್ಥಿತಿ ಇಲ್ಲ. ಜೊತೆಯಲ್ಲಿ ಗುಟ್ಕಾ ನಿಷೇಧ ಇತ್ಯಾದಿ ಆಗಾಗ ಬರುವಂತಹ ಒಂದಿಷ್ಟು ರೂಮರ್ಗಳಿಂದ, ಆಮದುಗಳಿಂದ ಇತ್ಯಾದಿಗಳಿಂದಲೂ ಸಹಿತ ಅಡಿಕೆಯ ಬೆಲೆಯ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳ್ತಾ ಇದೆ. ಹಾಗಾಗಿ ಅಡಿಕೆಯ ಕೃಷಿಕರು ಬೇರೆ ಪರ್ಯಾಯ ಬೆಳೆಗಳನ್ನು ಬೆಳೆಯುವುದು ಅನಿವಾರ್ಯ ಪರಿಸ್ಥಿತಿ ಮುಂದೆ ಬರಲಿಕ್ಕಿದೆ. ಹಾಗಾಗಿ ನಾವು ಅಡಿಕೆ ಬೆಳೆಯನ್ನು ಪರ್ಯಾಯ ಬೆಳೆ ಅಂತ ತಿಳ್ಕೊಳ್ಳುವ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಬೇಕು. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಯಲ್ಲಾಪುರ ಒಂದು ತಾಲೂಕಿನ ಸುತ್ತಮುತ್ತ ಅಡಿಕೆಯ ಜೊತೆಗೆ ಬೇರೆ ಏನೇನು ಬೆಳೆಗಳನ್ನೆಲ್ಲ ಬೆಳೆಯುವುದಕ್ಕೆ ಅವಕಾಶ ಇದೆ? ನಮ್ಮಲ್ಲಿ ಅಡಿಕೆ ಬೆಳೆಗೆ ಪರ್ಯಾಯವಾದ ಬೆಳೆ ಅಂತ ನಾವು ಕನ್ಸಿಡರ್ ಮಾಡಿ ಬೆಳೆಯೋದಾದರೆ ಕಾಳುಮೆಣಸು ಮೊದಲನೇ ಆದ್ಯತೆ, ಜೊತೆಯಲ್ಲಿಯೇ ಕಾಫಿಯನ್ನು ಬೆಳಿಬಹುದು. ಇನ್ನು ಸ್ವತಃ ಶ್ರಮ ಪಟ್ಟು ಮನೆಯವರೇ ಕೆಲಸ ಮಾಡ್ಕೊತಾರೆ ಎನ್ನುವ ಪರಿಸ್ಥಿತಿ ಇದ್ರೆ ಯಾಲಕ್ಕಿಯನ್ನು ಬೆಳಿಬಹುದು. ಲಾಭದಾಯಕ ಹೌದು, ಆದರೆ ಅದಕ್ಕೆ ಮಳೆಗಾಲದಲ್ಲಿ ಬರುವ ಬೆಳೆ ಆಗಿರೋದ್ರಿಂದ ಸ್ವಲ್ಪ ಒಂದಿಷ್ಟು ಅವರೇ ನಿರ್ವಹಣೆ ಮಾಡುವಂತಹ ಪರಿಸ್ಥಿತಿಗಳು ಬರುತ್ತದೆ. ಸ್ವತಃ ನಿರ್ವಹಣೆ ಮಾಡುವಂತಹ ಪರಿಸ್ಥಿತಿ ಇದ್ರೆ ಯಾಲಕ್ಕಿಯನ್ನು ಬೆಳಿಬಹುದು. ಸ್ವಲ್ಪ ಕಾಳುಮೆಣಸಿನ ಕೃಷಿಯ ಬಗ್ಗೆ ಬರುವ, ಅಡಿಕೆಯಲ್ಲಿ ಮಿಶ್ರ ಬೆಳೆಯಾಗಿ ಅಥವಾ ಅಡಿಕೆಯ ಜೊತೆಗೆ ಸಂಗಾತಿ ಬೆಳೆಯಾಗಿ ಈ ಕಾಳುಮೆಣಸನ್ನು ಬೆಳೆಯುವಂತಹದ್ದು, ಏನೇನು ಸೂಕ್ಷ್ಮ ವಿಚಾರಗಳನ್ನು ನಾವು ಗಮನಿಸಬೇಕು ಕಾಳುಮೆಣಸನ್ನು ಪ್ರಧಾನ ಬೆಳೆಯಾಗಿ ಬೆಳೆಯುವುದಿದ್ರೆ? ಸೂಕ್ಷ್ಮವಾದ ವಿಚಾರ ಅಂತಂದರೆ, ಮೊದಲು ನಾವು ಯಾವ ಜಾಗಕ್ಕೆ ಕಾಳುಮೆಣಸನ್ನು ನಾಟಿ ಮಾಡ್ತೇವೆ ಆ ಜಾಗವನ್ನು ಮೊದಲನೆಯದಾಗಿ ಸಮತಟ್ಟು ಮಾಡಿಕೊಳ್ಳುವಂಥದ್ದು ಮೊದಲನೇ ಕೆಲಸ. ಒಂದು ಪ್ರದೇಶದಲ್ಲಿ ನಾವು ಕಾಳುಮೆಣಸನ್ನು ಬೆಳಿತೇವೆ ಅಂದರೆ ಅದರಲ್ಲಿ ನಾವು ಉತ್ತರ ಕನ್ನಡದಲ್ಲಿ ಭರಣ ಅಂತ ಹೇಳ್ತೇವೆ, ತೋಟದ ಎರಡು ಕಾಲುವೆಯ ಮಧ್ಯಭಾಗ. ಹಾಗಾಗಿ ಆ ಭರಣದ ಮಧ್ಯದಲ್ಲಿ ಎಲ್ಲೂ ನೀರು ನಿಲ್ಲದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡು ಕಾಳುಮೆಣಸಿ ಬೆಳೆಯನ್ನು ಬೆಳೀಲಿಕ್ಕೆ ಸಸಿ ನಾಟಿ ಮಾಡಿದರೆ ಅವನು ಅದರಲ್ಲಿ ಹೆಚ್ಚು ಯಶಸ್ವಿ ಆಗ್ತಾನೆ. ಹಾಗಾಗಿ ಮೊದಲನೇದು ಅದು. ಆ ನಂತರದಲ್ಲಿ ನಾವು ಅಡಿಕೆಯ ಜೊತೆಯಲ್ಲಿ ಬೆಳಿಬೇಕಿದ್ರೆ ಅಡಿಕೆಯಿಂದ 1.5 ಫೂಟು ಹೊರಗಡೆ ಕಾಳುಮೆಣಸಿನ ಬಳ್ಳಿಯನ್ನು ನಾಟಿ ಮಾಡಬೇಕು. ಯಾಕೆಂದರೆ ಮಳೆಗಾಲದಲ್ಲಿ ಬಿದ್ದಂಥ ಅಡಿಕೆ ಮರದಿಂದ ಬರುವಂಥ ನೀರು ಕಾಳುಮೆಣಸಿನ ಬಳ್ಳಿಗೆ ತೊಂದರೆ ಕೊಡಬಾರ್ದು ಅನ್ನುವ ಕಾರಣಕ್ಕೆ. ಹಾಗಾಗಿ ಇದು ಎರಡನೇ ವಿಚಾರ. ಇನ್ನು ಕಾಳುಮೆಣಸನ್ನು ಮೂಲ ಸಮತಟ್ಟು ಜಾಗದಕ್ಕಿಂತ ಮೇಲೆ ನಾಟಿ ಮಾಡುವಂತಹ ಸೂಕ್ಷ್ಮತೆಯನ್ನು ರೈತರು ಪಾಲಿಸಿದರೆ ಬಳ್ಳಿಯನ್ನು ಕೊಳೆ ಬರದಂತೆ ಹೆಚ್ಚು ನಿರ್ವಹಣೆ ಮಾಡಬಹುದು. ಈಗ ಕಾಳುಮೆಣಸಿನ ತಳಿಗಳ ಬಗ್ಗೆ ಬರೋದಿದ್ರೆ ಈಗ ಇತ್ತೀಚೆಗೆ ಹೆಚ್ಚು ಬೇಡಿಕೆಗಳಿರುವಂತಹದ್ದು ಈ ಪಣಿಯೂರು ಎನ್ನುವಂಥ ಒಂದು ಸರಣಿ, ಅದರಲ್ಲಿ 1 ರಿಂದ 12 ತನಕವೂ ಕೂಡ ಇದೆ ಅಂತ ಹೇಳಿ. ನಿಮ್ಮ ಪ್ರದೇಶಕ್ಕೆ ಸೂಕ್ತವಾದಂಥ ಒಂದು ತಳಿ ಯಾವುದು? ನಮ್ಮಲ್ಲಿ ಪಣಿಯೂರ 1 ಮತ್ತೆ ನೀಲಮುಂಡಿ ಅಂತ ಒಂದು ತಳಿ ಇದೆ. ಆ ತಳಿಯು ಸಹಿತ ಒಳ್ಳೆಯ ಇಳುವರಿಯನ್ನು ಕೊಡುತ್ತದೆ ಮತ್ತೆ ಬೇರೆ ಎಲ್ಲ ತಳಿಗಳಲ್ಲಿ ದಾಟಕಾಳಾಗುವಂತಹ ಸಮಸ್ಯೆಗಳು ಬರ್ತದೆ. ಕರೆಯೊಳಗೆ ಒಂದು ಕರೆಯಲ್ಲಿ 3-4 ಕಾಳುಗಳು ಹಿಡಿದು ಇಡೀ ಕರೆ ಖಾಲಿ ಇರುವಂತಹದ್ದು ವಾತಾವರಣದ ಪರಿಣಾಮವಾಗ ಆಗ್ತದೆ. ಆದರೆ ಈ ನೀಲಮುಂಡಿ ಅನ್ನುವಂತಹ ತಳಿಯಲ್ಲಿ ಆ ಸಮಸ್ಯೆ ಇಲ್ಲ. ಎಲ್ಲ ವಾತಾವರಣದಲ್ಲಿಯೂ ಸಹಿತ ಅದು ದಾಟಕಾಳಾಗದೇನೆ ಪೂರ್ತಿ ಕರೆಗೆ ಕಾಳು ಕಚ್ಚಿಕೊಂಡು ಇರುವಂತಹ ತಳಿ. ಹಾಗಾಗಿ ನೀಲಮುಂಡಿ ಮತ್ತೆ ಪಣಿಯೂರವನ್ನು ನಮ್ಮಲ್ಲಿ ಸೂಕ್ತವಾದ ತಳಿ ಅಂತ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಈಗ ಒಂದು ತೋಟದಲ್ಲಿ ಒಂದು ಪ್ರದೇಶದಲ್ಲಿ ಏಕ ತಳಿಯ ಒಂದು ಕಾಳುಮೆಣಸಿನ ಬಳ್ಳಿಯನ್ನು ಹಾಕಬೇಕು ಅಥವಾ ಮಿಶ್ರವಾಗಿದ್ದರೆ ಒಳ್ಳೆಯದ? ಮಿಶ್ರವಾಗಿದ್ದರೆ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಹೋಗುವಾಗ ಮಿಶ್ರವಾಗಿದ್ದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಯಾಕೆಂದರೆ ಒಂದಿಷ್ಟು ತಳಿಗಳಲ್ಲಿ ವೇಟ್ ಕಡಿಮೆ ಬರುವಂತಹ ತಳಿಗಳಿರ್ತವೆ, ಒಂದಿಷ್ಟು ತಳಿಗಳು ವೇಟ್ ಜಾಸ್ತಿ ಬರುವಂತಹ ಬಳ್ಳಿಗಳು ಇರ್ತವೆ. ಹಾಗೆ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ನಾವು ಹೋಗಬೇಕು ಅಂದರೆ 1 ಲೀಟರ್ ವೇಟ್ 500 ಗ್ರಾಮ್ಕ್ಕಿಂತ ಮೇಲಿದ್ದರೆ ಮಾತ್ರ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ರೀತಿ ಕ್ವಾಲಿಟಿ ಬರುವಾಗ ನಮಗೆ ಮಿಶ್ರವಾದಂತಹ ತಳಿಗಳಿದ್ದರೆ, 2-3 ತಳಿಗಳು ಒಳ್ಳೆಯ ತಳಿಗಳಿದ್ದರೆ ಹೆಚ್ಚು ಅನುಕೂಲ ಅಂತ ನನ್ನ ಭಾವನೆ. ಒಂದು ಕಾಳುಮೆಣಸಿನ ಬಳ್ಳಿ 1 ಅಡಿಕೆ ಮರದಕ್ಕೆ ಸಾಕು ಅಥವಾ 2-3 ಬಳ್ಳಿಯನ್ನು ನೆಡಬೇಕು ಹೇಗೆ? ಹೌದು, 1 ಅಡಿಕೆ ಮರಕ್ಕೆ ಕನಿಷ್ಠ ನಾವು 4-5 ಬಳ್ಳಿಗಳನ್ನು ಹಚ್ಚಿಕೊಂಡಾಗ ಮಾತ್ರ ಅದರಿಂದ ಲಾಭದಾಯಕವಾದಂತಹ ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಮತ್ತೆ ಅದು ತಾನೇ ಅಡಿಕೆ ಮರಕ್ಕೆ ಹತ್ತು ಹೋಗಲಿಕ್ಕೂ ಸಹಿತ ಸ್ವಯಂ ಸಿದ್ಧವಾಗಿ ಇರುತ್ತದೆ. ಈಗ ಇತ್ತೀಚಿನ ಬೆಳವಣಿಗೆಯನ್ನು ನೋಡಿದರೆ PVC ಪೈಪ್ನಲ್ಲಿ ಆಗ್ಬೋದು ಅಥವಾ ಸಿಮೆಂಟ್ ಕಂಬಗಳಲ್ಲೋ ಅಥವಾ ಕಾಂಕ್ರೀಟ್ ಕಂಬಗಳಲ್ಲೂ ಕೂಡ ಕಾಳುಮೆಣಸನ್ನು ನೆಟ್ಟು ಬೆಳೆಸುವಂಥ ಒಂದು ಪ್ರಯತ್ನ ಸಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದರೆ ಈ ಆಧಾರ ಮರವಾಗಿ ಅಡಿಕೆಯನ್ನಾಗ್ಬೋದು ಅಥವಾ ತೆಂಗಿನ ಮರ ಆಗ್ಬೋದು ಅಥವಾ ಮಾವು ಹಲಸು ಇಂಥ ಮರಗಳಾಗ್ಬೋದು, ಯಾವುದು ಸೂಕ್ತ ಅಂತ ಹೇಳಿದರೆ ಯಾವ ವಿಧಾನ ಅನುಸರಿಸಿದ್ರೆ ಒಳ್ಳೆಯದು? ಈ PVC ಇತ್ಯಾದಿಗಳನ್ನು ಅಳವಡಿಸುವುದು ಮೊನೋಕ್ರಾಪ್ ಅಂದರೆ ಏಕ ಬೆಳೆ ವಿಧಾನದಲ್ಲಿ ಮಾಡುವಂತಹ ಒಂದು ಕೃಷಿಯಲ್ಲಿ ಅದನ್ನು ಮಾಡ್ತಾರೆ. ನಾವು ಯೂಟ್ಯೂಬಲ್ಲಿ ವಿಯೆಟ್ನಾಂ ಕೃಷಿಯ ವಿಚಾರಗಳನ್ನೆಲ್ಲ ನೋಡಿದ್ದೇವೆ. ಆದರೆ ನಮ್ಮಲ್ಲಿಗೆ ಮಿಶ್ರ ಬೆಳೆಯಾಗಿ ಬೆಳೆಯಬೇಕು ಅಂದಾದಾಗ ನಾವು ಅಡಿಕೆ ಜೊತೆಯಲ್ಲಿ ಬೆಳೆಯಲಿಕ್ಕೆ ಅದು ಹೆಚ್ಚು ಸೂಕ್ತ. ಮತ್ತು ತೆಂಗಿನಲ್ಲಿಯೂ ಸಹಿತ ಬೆಳಿಬಹುದು. ಮರಗಳ ಬೇರೆ ರೀತಿಯ ಸಿಲ್ವರ್ ಓಕ್ ಇತ್ಯಾದಿ ಮರಗಳಿಗೂ ಸಹಿತ ಹಬ್ಬಿಸಬಹುದು. ಅದು ಸಾಮಾನ್ಯವಾಗಿ ಪ್ರಾಕೃತಿಕವಾಗಿ ಇರುವಂತಹದ್ದು, ಅದು ಸಜೀವ ಮರಗಳಿಗೆ ಅದು ಬೆಳೆಯುವುದಾಗಿರುವುದರಿಂದ ನೈಸರ್ಗಿಕವಾದಂತಹ ಅದರ ಬೆಳವಣಿಗೆ ಸಹಜವಾದಂತಹ ಮರಗಳಿಗೆ ಹೆಚ್ಚಾಗಿ ಆಗುತ್ತದೆ. ಆಮೇಲೆ ಇದರ ಎತ್ತರ ಎಷ್ಟರ ಮಟ್ಟಿಗೆ ನಿರ್ವಹಣೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ, ಅಂದರೆ ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಸುಲಭ? 25 ಫೀಟ್ನಿಂದ 30 ಫೂಟು ಹ್ಯಾಂಡಲ್ ಮಾಡಬಹುದು. ನಾನು ಆ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಹೆಚ್ಚಾದಾಗ ಅದಕ್ಕೆ ನುರಿತ ಆಳುಗಳ ಅವಶ್ಯಕತೆ ಬೀಳುತ್ತದೆ. ಹಾಗಾಗಿ ಮತ್ತೆ ಕೆಳಗಿಂದಲೇ ಸ್ಪ್ರೇ ಮಾಡುವುದಕ್ಕೆ ಅದಕ್ಕಿಂತ ಮೇಲೆ ಹೋಗುವುದಿಲ್ಲ. ಹಾಗಾಗಿದ್ದಕ್ಕೆ ಅಡಿಕೆ ಕೃಷಿಯಲ್ಲಂತೂ 30 ಫೂಟ್ ಮ್ಯಾಕ್ಸಿಮಮ್, ಅದಕ್ಕಿಂತ ಮೇಲೆ ಮಾಡಿಕೊಳ್ಳುವುದು ಸ್ವಲ್ಪ ಅಡಿಕೆ ಮರಗಳ ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ. ಯಾಕೆಂದರೆ ಗಾಳಿಗಳು ಬಂದಾಗ ಅದು ಮರವನ್ನು ಒತ್ತುವಂಥದ್ದು ಇಂಥದ್ದೆಲ್ಲ ಜಾಸ್ತಿ ಆಗ್ತದೆ. ಹಾಗಾಗಿ 30 ಫೂಟ್ ಮ್ಯಾಕ್ಸಿಮಮ್. ಆಮೇಲೆ ಇದಕ್ಕೆ ಕೊಡಬೇಕಾಗಿರುವಂತಹ ಗೊಬ್ಬರ ಅಥವಾ ಪೋಷಕಾಂಶದ ಬಗ್ಗೆ ಹೇಳಿ. ಈಗ ಅಡಿಕೆ ಮರಕ್ಕೆ ಸಾಮಾನ್ಯವಾಗಿ ಗೊಬ್ಬರ ಕೊಡ್ತೀವಿ, ಕಾಳುಮೆಣಸಿಗೆ ಪ್ರತ್ಯೇಕವಾಗಿ ಏನಾದರೂ ಲೆಕ್ಕಾಚಾರ ಮಾಡಿಕೊಂಡು ಗೊಬ್ಬರ ಕೊಡಬೇಕಾಗ್ತದೋ ಅಥವಾ ಬರೀ ಅಡಿಕೆಗೆ ಕೊಟ್ಟಂತಹ ಗೊಬ್ಬರವೇ ಸಾಕು ಅಂತ ಹೇಳ್ತದ? ಅಡಿಕೆಗೆ ಗೊಬ್ಬರ ಕೊಟ್ಟದ್ದು ಸಾಕಾಗುವುದಿಲ್ಲ. ಯಾವುದೇ ಒಂದು ಬೆಳೆ ಮಾಡಿದ್ರು ಆ ಬೆಳೆಗೆ ಏನು ಅವಶ್ಯಕತೆ ಇದೆ ಅದನ್ನು ಅನುಸರಿಸಿ ಗೊಬ್ಬರ ಕೊಟ್ಟಾಗ ಮಾತ್ರ ಅದಕ್ಕೆ ಅನುಸರಿಸಿ ನಿರ್ವಹಣೆ ಮಾಡಿದಾಗ ಮಾತ್ರ ಆ ಬೆಳೆಯಿಂದ ಒಳ್ಳೆಯ ಫಲವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ನಾವು ಒಂದು ಗಿಡಕ್ಕೆ ಗೊಬ್ಬರ ಕೊಟ್ಟು ಮೂರು ಬೆಳೆ ಅದರಿಂದ ಬರಬೇಕು ಅಂತ ನಿರೀಕ್ಷೆ ಮಾಡುವುದು ರೈತನ ತಪ್ಪು. ಹಾಗಾಗಿ ಕಾಳುಮೆಣಸಿಗೂ ಪ್ರತ್ಯೇಕವಾದಂತಹ ಅದರ ಅಪೇಕ್ಷೆಗಳು ಏನಿರ್ತವೆ ಆ ಗೊಬ್ಬರಗಳನ್ನು ಕೊಡಬೇಕು, ಪೋಷಕಾಂಶಗಳನ್ನು ಒದಗಿಸಬೇಕು, ಜೊತೆಯಲ್ಲಿ ರೋಗಗಳ ನಿರ್ವಹಣೆಯನ್ನು ಮಾಡಬೇಕು. ಈ ಗೊಬ್ಬರದ ಪ್ರಮಾಣ ಎಷ್ಟಿರಬೇಕು ಮತ್ತು ಯಾವ ಸಂದರ್ಭದಲ್ಲಿ ಹೇಗೆ ಕೊಡುವಂತಹದ್ದು ಈ ಬಗ್ಗೆ ಹೇಳಿ. ನಾವು ಸಾಮಾನ್ಯವಾಗಿ ಸೆಪ್ಟೆಂಬರ್ದಿಂದ ಅಕ್ಟೋಬರ್ದಲ್ಲಿ ಅದಕ್ಕೆ ಸಾವಯವ ಗೊಬ್ಬರವನ್ನು ಕೊಟ್ಟುಕೊಳ್ಬೇಕು, ಜೊತೆಯಲ್ಲಿ ಒಂದು ಅವಧಿಯ ರಾಸಾಯನಿಕ ಗೊಬ್ಬರಗಳು, ಅದಕ್ಕೆ ಪೋಷಕಾಂಶಗಳು ಏನೇನು ಬೇಕಾಗ್ತದೆ ಆ ಪೋಷಕಾಂಶಗಳನ್ನು ಒಂದನೇ ಅವಧಿಯದನ್ನು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ದಲ್ಲಿ ಮಳೆಯ ಇದನ್ನು ಆಧರಿಸಿ ಕೊಟ್ಟುಕೊಳ್ಬೇಕು. ಇನ್ನು ಆ ನಂತರದಲ್ಲಿ ಫಲ ಬರುವಂತಹ ಬಳ್ಳಿಗಳಿಗೆ ಕೇವಲ ಪೋಷಕಾಂಶಗಳು ಮಣ್ಣಿಗೆ ಕೊಟ್ಟರೆ ಸಾಕಾಗೋದಿಲ್ಲ, ಅದನ್ನು ನಾವು ಸಿಂಪಡಣೆಯ ಮೂಲಕ ಕೊಡಬೇಕಾಗ್ತದೆ. ಹಾಗೆ ಕೊಟ್ಟಾಗ ಮಾತ್ರ ನಾವು ಬಂದಂತಹ ಎಲ್ಲ ಬೆಳೆಗಳನ್ನು ಉತ್ಕೃಷ್ಟವಾದಂತಹ ಬೆಳೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಪೋಷಕಾಂಶದ ಕೊರತೆಯಿಂದಲೇ ಬಳ್ಳಿ ಸೊರಗ್ತಾ ಇರುತ್ತದೆ. ಅದನ್ನು ರೈತರು ತಪ್ಪು ತಿಳ್ಕೊಂಡು ಸೊರಗ ರೋಗದಲ್ಲಿ ನನ್ನ ಬಳ್ಳಿ ಸತ್ತೋಗಿದೆ ಅಂಥೇಳಿ ತಿಳ್ಕೊಂಡು ಸುಮಾರು 70% ರೈತರು ಆ ರೀತಿಯಾಗಿ ಬಳ್ಳಿಯನ್ನು ಕಳ್ಕೊಳ್ತಾ ಇದ್ದಾರೆ. ಪೋಷಕಾಂಶದ ನಿರ್ವಹಣೆಯಲ್ಲಿ ತಪ್ಪಿ ಅದು ಸೊರಗ ರೋಗ ಅಂತ ತಿಳಿದು ತಾವೇ ಜಜ್ಮೆಂಟಿಗೆ ಬಂದುಕೊಂಡು ನಾಶ ಮಾಡಿಕೊಳ್ತಾ ಇದ್ದಾರೆ. ಈ ಪೋಷಕಾಂಶದ ಸಿಂಪರಣೆಯ ಬಗ್ಗೆ ಹೇಳಿ, ಇದನ್ನು ಹೇಗೆ ಕೈಗೊಳ್ಳುವಂತಹದ್ದು, ಎಷ್ಟು ಪ್ರಮಾಣದಲ್ಲಿ, ಯಾವ ಸಂದರ್ಭದಲ್ಲಿ? ಹಾಂ, ನಾವು ಪೋಷಕಾಂಶವನ್ನು ಸಿಂಪರಣೆ ಮಾಡಬೇಕಿದ್ರೆ ಮೊದಲನೇದಾಗಿ ಸೆಪ್ಟೆಂಬರ್ದಲ್ಲಿ ಕಾಳು ಗಟ್ಟಿಯಾಗುವ ಹಂತದಲ್ಲಿ ನಾನು ಕೊಡ್ತಾ ಇರುವಂತಹದ್ದು ರಿಚ್ ರೂಟರ್ ಮತ್ತು ರಿಚ್ ಬೋರಾಮಿನ್ ಕ್ಯಾಲ್ಸಿಯಂ ಅಂತ ಬರ್ತದೆ, ಅದನ್ನು ಸಿಂಪಡಣೆ ಮಾಡ್ತೇನೆ. ಆ ನಂತರದಲ್ಲಿ ಲೀಟ್ರಿಗೆ ಎಷ್ಟದು? ಲೀಟ್ರಿಗೆ 2 ಮಿಲಿ ಒಂದೊಂದು ದ್ರಾವಣವನ್ನು ಹಾಕ್ಕೊಂಡು ಸ್ಪ್ರೇ ಮಾಡ್ತೇವೆ. ಆ ನಂತರದಲ್ಲಿ 13045 ಅಂತ ಬರ್ತದೆ, ಆ ನಂತರ 19 all ಅಂತ, ಆ ನಂತರದಲ್ಲಿ ಪೆಪ್ಪರ್ ಸ್ಪೆಷಲ್ ಅಂತ ಬರ್ತದೆ. ಈ ಮೂರು ದ್ರವ್ಯಗಳನ್ನು ಹಾಕ್ಕೊಂಡು ಸಿಂಪಡಣೆ ಮಾಡ್ತೇವೆ. 19 all 5 grams, ಹಾಗೆ ಪೆಪ್ಪರ್ ಸ್ಪೆಷಲನ್ನು 2.5 grams, ಆ ನಂತರ 13045 5 grams, ಹೀಗೆ 1 liter ಹಾಕ್ಕೊಂಡು ಸಿಂಪಡಣೆಯನ್ನು ಕೊಡ್ತೇವೆ. ಅದರಿಗೆ ಸಿಂಪಡಣೆಯನ್ನು ವರ್ಷಕ್ಕೆ ಒಂದೇ ಸರಿ ಕೊಟ್ಟರೆ ಸಾಕಾಗ್ತದೆ, 2-3 times ಬೇಕಾಗ್ತದೆ? ಒಂದು ವರ್ಷಕ್ಕೆ ಸಾಮಾನ್ಯವಾಗಿ 4 ಸಿಂಪಡಣೆ ಸಾಮಾನ್ಯವಾಗಿ ಬೇಕಾಗ್ತದೆ. ಇನ್ನು ಅಧಿಕವಾದಂತಹ ಇಳುವರಿ ಇದ್ದ ಸಂದರ್ಭದಲ್ಲಿ ಆ ಗಿಡಗಳ ಅವಶ್ಯಕತೆಯನ್ನು ನೋಡಿ ನಾವು ಪೂರೈಸಬೇಕಾಗ್ತದೆ. ಕೇವಲ ಬುಡಕ್ಕೆ ಮಾತ್ರ ಗೊಬ್ಬರ ಕೊಡುವಂತಹದ್ದು ಮತ್ತು ಈ ಸಿಂಪಡಣೆ ಮಾಡುವಂತಹದ್ದು ಏನು ವ್ಯತ್ಯಾಸ ಕಾಣ್ತದೆ ಇಳುವರಿಯಲ್ಲಿ? ಸಿಂಪಡಣೆ ಮಾಡುವುದರಿಂದ ಬಂದಂತಹ ಇಳುವರಿ ಉತ್ಕೃಷ್ಟವಾದಂತಹ ಇಳುವರಿ ಆಗ್ತದೆ, ಇಲ್ಲ ಅಂದ್ರೆ ಬರುವಾಗ ವಾತಾವರಣದ ಚೆನ್ನಾಗಿ ಹೊಂದಾಣಿಕೆ ಇದ್ರೆ ಕಾಳುಮೆಣಸಿನಲ್ಲಿ ಇಳುವರಿ ಬಂದು ಬಿಡ್ತದೆ. ಆದರೆ ಮುಂದೆ ನಾವು ನಿರ್ವಹಣೆ ಮಾಡಬೇಕಿದ್ರೆ ಪೋಷಕಾಂಶದ ಕೊರತೆಯಾಗಿ ಕಾಳು ಜಕ್ಕು ಕಾಳಾಗುವುದು, ಬರುವಂತಹ ಕಾಳಿನಲ್ಲಿ ತೂಕ ಕಡಿಮೆ ಬರುವಂತಹದ್ದು ಇತ್ಯಾದಿಗಳು ಆಗ್ತವೆ ಸ್ಪ್ರೇ ಕೊಡದೆ ಕೇವಲ ಮಣ್ಣಿನಿಂದ ಪೋಷಕಾಂಶವನ್ನು ಒದಗಿಸಿದಾಗ. ಮತ್ತೆ 30 feet ಎತ್ತರದ ಬಳ್ಳಿ ಆಗಿರೋದ್ರಿಂದ ಅಲ್ಲಿಯವರೆಗೆ ಈ ಪೋಷಕಾಂಶವನ್ನು ಎಳೆಯುವ ರೀತಿಯಲ್ಲಿ ಮಣ್ಣಿನಿಂದ ಸ್ಪಂದನೆ ಸಿಗುವುದು ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ನಾವು ಸಿಂಪಡಣೆ ಪೋಷಣೆಯನ್ನು ಅನುಸರಿಸುವುದರಿಂದ ಮತ್ತೆ ಮಣ್ಣಿಗೆ ನಾವು ರಾಸಾಯನಿಕ ಗೊಬ್ಬರವನ್ನು ಜಾಸ್ತಿ ಹಾಕಿ ಅದರ ರಿಸಲ್ಟನ್ನು ತೆಗೆದುಕೊಳ್ಳೋಕ್ಕಿಂತ ಸ್ಪ್ರೇ ಮಾಡುವುದರಿಂದ ನೇರವಾದ ಪೋಷಕಾಂಶ ನಿರ್ವಹಣೆ ಆಗ್ತದೆ. ಕ್ವಿಕ್ ವಿಲ್ಟ್ ಅಥವಾ ಸೊರಗ ರೋಗದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಒಂದು ರೋಗ ಲಕ್ಷಣಗಳು ಮತ್ತು ಯಾವ ರೀತಿ ಹರಡುವಂತಹದ್ದು ಮತ್ತು ಸಮಗ್ರ ನಿರ್ವಹಣೆ ಅಂದ್ರೆ ಏನೇನು ಮಾಡ್ತೀರಿ? ನಾವು ಕ್ವಿಕ್ ವಿಲ್ಟ್ ಮತ್ತೆ ಸ್ಲೋ ವಿಲ್ಟ್ ಎರಡು ಬರುವಂತಹದ್ದು ಮಳೆಗಾಲದಲ್ಲಿ. ನಾವು ಮಳೆಗಾಲದ ಪೂರ್ವ ತಯಾರಿಯನ್ನು ಏನು ಮಾಡಿದ್ದೇವೆ ಅದರ ಮೇಲೆ ನಾವು ರೋಗ ನಿರ್ವಹಣೆಯನ್ನು ಮಾಡಬಹುದು. ಯಾಕೆಂದ್ರೆ ನಾನು ಮಾಡ್ತಾ ಇರುವಂತಹದ್ದು ಮಳೆಗಾಲದಲ್ಲಿ ತೋಟದಲ್ಲಿ ಯಾವುದೇ ರೀತಿಯಾದಂತಹ ಅಗೆತಗಳನ್ನು ಅಗಿಯುವ ಕೆಲಸವನ್ನು ಎಲ್ಲೂ ಮಾಡಬಾರ್ದು. ಕಾಲುವೆಗಳನ್ನು ಬಸಿಗಾಲುವೆಗಳನ್ನು ಮಳೆಗಾಲದ ಪೂರ್ವದಲ್ಲಿಯೇ ಸ್ವಚ್ಛಗೊಳಿಸಿಟ್ಕೊಳ್ಬೇಕು. ಮತ್ತು ಹರಬಳ್ಳಿ ಅಂತ ಬರ್ತದೆ, ಹರಿಯುವ ಬಳ್ಳಿಗಳೇನಿರ್ತವೆ ಆ ಬಳ್ಳಿಗಳನ್ನು ಮೇ ಒಳಗಡೆ ನಿರ್ವಹಣೆ ಮಾಡಿ ಅದಕ್ಕೆ ಕಟ್ ಮಾಡಿದಂತಹ ಜಾಗದಲ್ಲಿ ಬೋರ್ಡೋ ಪೇಸ್ಟ್ಗಳನ್ನು ಹಚ್ಚಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿರಬೇಕು. ಹಾಗೆ ಮುಚ್ಚಿಗೆ ತರಗಲೆ ಇತ್ಯಾದಿಗಳನ್ನು ಮುಚ್ಚಿರಬೇಕು. ಇನ್ನು ಮಳೆ ನಮ್ಮಲ್ಲಿ ಜಾಸ್ತಿ ಆಗೋ ಪ್ರದೇಶ ಆಗಿರೋದರಿಂದ ಉತ್ತರ ಕನ್ನಡದಲ್ಲಿ ಬುಡದಲ್ಲಿ ಮಳೆಗಾಲದ ಒಂದು 15 ದಿವಸ ಮಳೆ ಬಿದ್ದ ನಂತರದಲ್ಲಿ ಬ್ಲೈಟೆಕ್ಸ್ ಅಂತ ಅನ್ನುವ ಶಿಲೀಂದ್ರನಾಶಕವನ್ನು ಹಾಕಿ 5x5 square feet ಪ್ಲಾಸ್ಟಿಕ್ ಮುಚ್ಚಿಗೆಯನ್ನು ನಾನು ಮಾಡ್ತಾ ಇದ್ದೇನೆ. ಅದರಿಂದ ಬುಡದಲ್ಲಿ ಕಳೆ ನಿರ್ವಹಣೆಯೂ ಆಗ್ತದೆ, ಮತ್ತು ಔಷಧದ ನಾವು ಹಾಕಿದಂಥ ಔಷಧದ ರಕ್ಷಣೆಯೂ ಆಗ್ತದೆ. ಮಳೆಗಾಲದಲ್ಲಿ ಅತಿಯಾದ ಮಳೆ ಬುಡಕ್ಕೆ ಬೀಳದೇ ಇರುವುದರಿಂದ ಬುಡದ ಬೇರುಗಳ ನಿರ್ವಹಣೆ ಚೆನ್ನಾಗಾಗ್ತದೆ. ಹಾಗಾಗಿ ಆ ರೀತಿಯ ಕ್ರಮಗಳನ್ನು ಅನುಸರಿಸಿಕೊಂಡ್ರೆ ಬುಡದಲ್ಲಿ ಬರುವಂತಹ ನಿಧಾನ ಸೊರಗು ರೋಗವನ್ನು ಕಂಟ್ರೋಲ್ ಮಾಡಬಹುದು. ಹಾಗಾಗಿ ನನ್ನದು 1000 ಬಳ್ಳಿಗಳಲ್ಲಿ ಈ ವರ್ಷ ಒಂದು ನಿಧಾನ ಸೊರಗು ರೋಗ ಇಲ್ಲ. ಹಾಗಾಗಿ ಈ ರೀತಿ ನಿರ್ವಹಣೆ ಮಾಡಿರೋದ್ರಿಂದ ಇನ್ನೊಂದು ವಿಚಾರ, ಬೇಸಿಗೆಯಲ್ಲಿ ಕೊಡಬೇಕಾಗಿರುವಂತಹ ನೀರಿನ ಬಗ್ಗೆ ಹೇಳಿದ್ವಿ. ನೀರಿನ ನಿರ್ವಹಣೆ ಮಾಡುವಂತಹದ್ದು ಮತ್ತು ಫಸಲನ್ನ ತೆಗೆಯುವಂತಹದ್ದು, ಇದಕ್ಕೂ ಯಾವ ರೀತಿ ಒಂದು ಸಂಬಂಧ ಇದೆ? ನೀರಿನ ನಿರ್ವಹಣೆಯನ್ನ ನಾವು ಅತಿಯಾದ ನೀರು ಕೊಡುವುದರಿಂದಲೂ ನಷ್ಟ ಇದೆ, ಕಡಿಮೆ ಕೊಡುವುದರಿಂದನೂ ನಷ್ಟ ಇದೆ. ಮಣ್ಣಿನ ಗುಣಮಟ್ಟವನ್ನು ನೋಡಿಕೊಂಡು ಮಣ್ಣಿಗೆ ಎಷ್ಟು ನೀರು ಬೇಕು, ಪ್ರತಿಯೊಬ್ಬರ ರೈತರ ಮಣ್ಣಿನ ಗುಣಮಟ್ಟ ಬೇರೆ ಬೇರೆ ಇರ್ತದೆ. ಹಾಗಾಗಿ ನಾವು ಕೊಡುವಂತಹದ್ದು ಗಿಡಕ್ಕೆ ನೀರು ಎಷ್ಟು ಬೇಕು ಅನ್ನುವ ಆಧಾರದಲ್ಲಿ ಕೊಡೋಕ್ಕಿಂತ ಮಣ್ಣಿನ ತೇವಾಂಶವನ್ನು ಎಷ್ಟು ದಿವಸ ಅದು ಇಟ್ಟುಕೊಳ್ತದೆ ಅನ್ನುವ ಆಧಾರದ ಮೇಲೆ ರೈತ ನೀರನ್ನು ಎಷ್ಟು ಕೊಡಬೇಕು ಅಂತ ಕಂಡುಕೊಳ್ಳುವುದು ಹೆಚ್ಚು ಸೂಕ್ತ ಅಂತ ನನ್ನ ಭಾವನೆ. ಆಮೇಲೆ ಈಗ ಕಾಳು ಮೆಣಸಿನ ಒಂದು ಹಣ್ಣಾಗುವಿಕೆ ಮತ್ತು ಕೊಯ್ಯುವಂತಹದ್ದು ಸರಿಯಾದಂತಹ ಒಂದು ಹಂತ ಯಾವುದು ಮತ್ತು ಕೊಯ್ಲಿನ ನಂತರದ ಒಂದು ಸಂಸ್ಕರಣೆ ವಿಚಾರದ ಬಗ್ಗೆ? ನಾವು ಸಾಮಾನ್ಯವಾಗಿ ಕಾಳು ಮೆಣಸಿನ ಬೆಳೆಯಲ್ಲಿ ಜನವರಿಯಿಂದ ಹಣ್ಣಾಗ್ತಾ ಬರ್ತದೆ ಕಾಳುಗಳು. ಆದರೆ ಪಣಿಯೂರು ಮತ್ತು ಒಂದಿಷ್ಟು ತಳಿಗಳಲ್ಲಿ ಒಂದೇ ಸಲ ಪೂರ್ತಿಯಾಗಿ ಹಣ್ಣಾಗೋದಿಲ್ಲ. ಹಾಗಾಗಿ ನಾವು ಈ 3 ಹಂತದಲ್ಲಿ ಕೊಯ್ಲನ್ನು ಮಾಡಿಕೊಂಡ್ರೆ ಉತ್ಕೃಷ್ಟವಾದಂತಹ ಕಾಳನ್ನು ನಾವು ಪಡಿಬಹುದು. ಹಾಗೆ ಸಂಸ್ಕರಣೆಯ ಹಂತಕ್ಕೆ ಬಂದಾಗ ಸಂಸ್ಕರಣೆಯನ್ನು 2 ರೀತಿಯಲ್ಲಿ ಮಾಡ್ತಾರೆ. ಒಂದು ಸೋಲರೈಸಿಂಗ್ ಸಿಸ್ಟಮ್ನಲ್ಲಿ ಸಂಸ್ಕರಣೆ ಮಾಡ್ತಾರೆ, ಇನ್ನೊಂದು ಬಾಯ್ಲಿಂಗ್ ಸಿಸ್ಟಮ್ನಲ್ಲಿ. ನಾನು ಬಾಯ್ಲಿಂಗ್ ಸಿಸ್ಟಮನ್ನು ಅನುಸರಿಸ್ತಾ ಇದ್ದೇನೆ. 1 ನಿಮಿಷ ಕುದಿಯುವಂತಹ ನೀರಿನಲ್ಲಿ ಕಾಳುಗಳನ್ನು ನೆನೆಸಿ ಆ ನಂತರದಲ್ಲಿ ಅದನ್ನು 1 ತಾಸರಿಂದ 1.5 ತಾಸು ಹಾಗೇ ಶೇಖರಿಸಿಟ್ಟು ಆ ನಂತರದಲ್ಲಿ ಒಣಗಿಸಲಿಕ್ಕೆ ಹಾಕಿದರೆ ಉತ್ಕೃಷ್ಟ ಗುಣಮಟ್ಟದ ಕಾಳು ರೆಡಿ ಆಗ್ತದೆ. ಹಾಗೆ ಅದಕ್ಕೆ ನನಗೆ ಈಗ ಮಾರ್ಕೆಟ್ನಲ್ಲಿ ಸಾಮಾನ್ಯವಾದಂತಹ ಎಲ್ಲ ಕಾಳುಮೆಣಸಿಗೆ ಏನು ರೇಟ್ ಸಿಗ್ತದೆ ಅದಕ್ಕಿಂತ 7,000 ರಿಂದ 8,000 ರೂಪಾಯಿ ಹೆಚ್ಚು ಬೆಲೆಗೆ ನನ್ನ ಕಾಳುಮೆಣಸನ್ನು ಎಲ್ಲ ಬಾಯರ್ಸ್ಗಳು ಕೊಳ್ಳುವುದಕ್ಕೆ ರೆಡಿ ಇದ್ದಾರೆ ಕ್ವಿಂಟಲಿಗೆ. ಆಮೇಲೆ ಈಗ ಈ ಕಾಳುಮೆಣಸನ್ನು ಶೇಖರಿಸಿ ದೀರ್ಘಕಾಲ ಇಟ್ಕೊಳ್ಳುವಂತಹದ್ದು ಏನು ಮಾಡಬೇಕು ಏನು ಮಾಡಬಾರ್ದು? ಮೊದಲನೇದಾಗಿ ಶೇಖರಣೆ ಮಾಡುವುದಕ್ಕಿಂತ ಒಣಗಿಸುವಾಗ ನಾವು 9-11 ಮಾಯಿಶ್ಚರ್ ಶೇಕಡ ಅಷ್ಟು ಇಟ್ಟುಕೊಂಡು ಅಷ್ಟನ್ನು ಪಕ್ಕಾ ನಿಗದಿ ಮಾಡಿ ನಾವು ಒಣಗಿಸಿದಾಗ ಮಾತ್ರ ನಮ್ಮ ಮೆಣಸನ್ನು ದೀರ್ಘಕಾಲದವರೆಗೆ ಇಡಬಹುದು. 12%ಕ್ಕಿಂತ ಹೆಚ್ಚು ಶೇಕಡ ತೇವಾಂಶ ನಮ್ಮ ಕಾಳಲ್ಲಿ ಇದೆ ಅಂತಾದರೆ ಸಹಜವಾಗಿ ಅದು ಫಂಗಸ್ ಬರುವಂತಹ ಸಾಧ್ಯತೆಗಳು ಹೆಚ್ಚು. ಇದು ಮೊದಲನೆಯದು. ಆ ನಂತರದಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ಗಳಲ್ಲಿ ಹಾಕಿ ಗೋಣಿ ಚೀಲದಲ್ಲಿ ಹಾಕುವಂತಹದ್ದು ಮುಖ್ಯವಾದಂತಹ ವ್ಯವಸ್ಥೆ. ಹಾಗೆ ಇಡುವಂತಹ ಕೊಠಡಿಗಳು ಸಹಿತ ತೇವಾಂಶ ಇಲ್ಲದೇ ಇರುವಂತಹ ತೀರಾ ಬಿಸಿಯೂ ಆಗದೇ ಇರುವಂತಹ ಜಾಗದಲ್ಲಿ ಶೇಖರಣೆ ಮಾಡಿ ಇಟ್ಟುಕೊಂಡ್ರೆ ಬಹಳಷ್ಟು ದಿವಸ ಇಟ್ಕೊಳ್ಬಹುದು. ವರ್ಷಾನುಗಟ್ಟಲೆ ಇಟ್ಟರೂ ಹಾಳಾಗೋದಿಲ್ಲ. 1 ವರ್ಷ ಇಡಬಹುದು 2 ವರ್ಷ ಬೇಕಿದ್ರೂ ಇಡಬಹುದು. ಆದರೆ ನನ್ನ ಒಂದು ಒಪಿನಿಯನ್ ಏನು ಅಂದರೆ 1 ವರ್ಷಕ್ಕಿಂತ ಹೆಚ್ಚು ನಾವು ಕಾಳನ್ನು ಇಟ್ಟುಕೊಂಡ್ರೆ ಗುಣಮಟ್ಟವು ಅದರೊಳಗೆ ಅದರ ಆಯಿಲ್ ಕಂಟೆಂಟ್ ಇತ್ಯಾದಿಗಳು ಸಹಜವಾಗಿ ಕಡಿಮೆ ಆಗ್ತದೆ. ಮುಂದೆ ಮಾರ್ಕೆಟ್ನಲ್ಲಿ ನಮ್ಮ ಇದು ದೇಶೀಯ ಮಾರ್ಕೆಟ್ಗಿಂತ ವಿದೇಶದ ಮಾರ್ಕೆಟ್ಗಳಿಗೆ ಹೆಚ್ಚು ಹೋಗೋದ್ರಿಂದ ಮುಂದೆ ಅದರ ಪರಿಣಾಮ ಇಡೀ ದೇಶದ ಮೇಲಾಗ್ತದೆ. ಹಾಗಾಗಿ ನಾವು 1 ವರ್ಷದೊಳಗೆ ನಮ್ಮ ಬೆಳೆಯನ್ನು ಕೊಟ್ಟು ಮುಗಿಸ್ಕೊಳ್ಳುವುದು ಒಳ್ಳೆಯದು ಅಂತ ನನ್ನ ಸಲಹೆ. ಈ ಸಂಸ್ಕರಣೆಯ ಸಂದರ್ಭದಲ್ಲಿ ಬಿಳಿ ಕಾಳು ಮೆಣಸಿನ ಬಗ್ಗೆ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ? ಹೌದು, ನಾನು ಹಣ್ಣಾದಂತಹ ಕಾಳುಗಳನ್ನು ಪೂರ್ತಿಯಾಗಿ ಬಿಳಿ ಕಾಳು, ನಾವು ನಮ್ಮಲ್ಲಿ ಬೋಳ್ಕಾಳು ಅಂತ ಹೇಳ್ತೇವೆ, ಬೋಳ್ಕಾಳುಗಳನ್ನು ಮಾಡ್ತೇನೆ. ಅದನ್ನು ಮಾಡಬೇಕಿದ್ರೂ ಒಂದಿಷ್ಟು ವಿಧಾನಗಳಿದ್ದಾವೆ. ಹಸಿ ಕಾಳುಗಳು ಒಂದೊಂದಿಷ್ಟು ಇರುತ್ತವೆ ಅದರೊಳಗೆ. ಹಾಗಾಗಿ ಆಯ್ದಂತಹ ಹಣ್ಣು ಕಾಳುಗಳ ಮಧ್ಯದಲ್ಲಿರುವಂತಹ ಹಸಿ ಕಾಳು ಹಣ್ಣಾಗಲಿಕ್ಕೆ ಒಂದು 15 ದಿವಸ ಅದನ್ನು ಹಾಗೇ ಇಡಬೇಕು ಚೀಲಗಳಲ್ಲಿ ಕಟ್ಟಿ. ಆ ನಂತರದಲ್ಲಿ ಅದನ್ನು ಒಂದು ಟ್ಯಾಂಕ್ಗಳಿಗೆ ವರ್ಗಾಯಿಸಬೇಕು. ಆ ನಂತರ ದಿವಸವೂ ಅದಕ್ಕೆ ಪ್ರತಿದಿನ ಅದಕ್ಕೆ ನೀರನ್ನು ಕೊಡಬೇಕು ಮತ್ತು ಪ್ರತಿದಿನ ನೀರು ಖಾಲಿ ಮಾಡಬೇಕು. ಇದೆರಡು ಮುಖ್ಯವಾದಂತಹ ಘಟ್ಟಗಳು ಬಿಳಿ ಕಾಳು ಮಾಡುವುದಕ್ಕೆ. ಹಾಗೆ ಮಾಡಿ ಒಂದು 20-25 ದಿವಸ ಆ ರೀತಿ ಪ್ರತಿದಿನ ನೀರಿನ ವರ್ಗಾವಣೆಯನ್ನು ಮಾಡಿ ಆ ನಂತರದಲ್ಲಿ ಅದನ್ನು ತಿಕ್ಕಿ ತೊಳೆದರೆ ಉತ್ಕೃಷ್ಟವಾದಂತಹ ಬೋಳ್ಕಾಳುಗಳಾಗುತ್ತದೆ. ಮತ್ತು ಅದಕ್ಕೆ ಸುಣ್ಣವನ್ನು ಇತ್ಯಾದಿಗಳನ್ನು ಮಿಕ್ಸ್ ಮಾಡುವುದಕ್ಕೆ ಹೋಗಬಾರ್ದು, ಯಾಕೆಂದರೆ ಅದು ಮುಂದೆ ಗುಣಮಟ್ಟವನ್ನು ನಾವು ವಿದೇಶದ ಮಟ್ಟದಲ್ಲಿ ಕೊಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ರೈತರು ಇದನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ಅದನ್ನು ಮಾಡಬಾರ್ದು. ಮಾರುಕಟ್ಟೆಯ ವಿಚಾರದ ಬಗ್ಗೆ ಹೇಳಿ, ಅದು ವಿದೇಶದ ಮಾರುಕಟ್ಟೆಯ ಬಗ್ಗೆ ನೀವು ಹೇಳ್ತಾ ಇದ್ರಿ, ನೇರವಾಗಿ ನೀವು ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಪ್ರಯತ್ನ ಏನಾದರೂ ಮಾಡಿದ್ರೆ ಹೇಳಿ. ನಾನು ನೇರವಾಗಿ ಎಕ್ಸ್ಪೋರ್ಟ್ ಮಾಡುವಂತಹ ಪ್ರಯತ್ನ ಮಾಡಿಲ್ಲ ಇನ್ನು. ಒಂದಿಷ್ಟು ಕ್ವಾಂಟಿಟಿಗಳು ಜಾಸ್ತಿ ಆದರೆ ಅದನ್ನು ಮಾಡಬೇಕು ಅಂತ ಯೋಚನೆ ಇದೆ. ಈಗ ಸ್ಥಳೀಯವಾಗಿ ಮಾರ್ತಾ ಇದ್ದೇನೆ. ಸ್ಥಳೀಯವಾದ ನಾನು ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೋ ಅವರಿಗೆ ಕೊಡ್ತಾ ಇದ್ದೇನೆ. ಹಾಗಾಗಿದ್ದಕ್ಕೆ ನಾನು ಗುಣಮಟ್ಟವನ್ನೇ ಕೇಂದ್ರೀಕರಿಸಿ ಕಾಳುಮೆಣಸನ್ನು ಮಾಡುವಂಥದ್ದು. ಹಾಗಾಗಿ ಅದಕ್ಕೆ ತಕ್ಕಂತಹ ಬೆಲೆ ಸಹಿತ ನನಗೆ ಗುಣಮಟ್ಟ ಮಾಡಿದ್ರಿಂದ ಸಿಗ್ತಾ ಇದೆ. ಹಾಗಾಗಿದ್ದಕ್ಕೆ ಗುಣಮಟ್ಟದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತೇನೆ. ಕೊನೆಯ ಹಾಗೂ ಪ್ರಮುಖವಾದಂಥ ಒಂದು ಪ್ರಶ್ನೆಯನ್ನು ಕೇಳಬೇಕು. ಒಂದು ಅಡಿಕೆ ಮರದಲ್ಲಿ ನೆಟ್ಟಿರುವಂತಹ ಕಾಳುಮೆಣಸು ಅಕಸ್ಮಾತ್ ಆಗಿ ಅಡಿಕೆ ಮರ ಮುರಿದು ಬಿದ್ದರೆ ಗಾಳಿಗಾಗಬಹುದು ಅಥವಾ ಬೇರೆ ಕಾರಣಕ್ಕಾಗಬಹುದು, ಆ ಕಾಳುಮೆಣಸಿನ ಬಳ್ಳಿಯನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ, ಏನಾದರೂ ವಿಧಾನ ಇದೆಯೇ ಇದಕ್ಕೆ? ಅಡಿಕೆ ತೋಟದಲ್ಲಿ ಕಾಳುಮೆಣಸಿನ ಬಳ್ಳಿ ಅಡಿಕೆ ಮರ ಹೋದ ನಂತರ ಕಾಳುಮೆಣಸು ಬಳ್ಳಿಯನ್ನು ಇಟ್ಟುಕೊಳ್ಳೋದ್ರ ಬಗ್ಗೆ ಪ್ರಯತ್ನ ಮಾಡುವುದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಅಡಿಕೆ ಮತ್ತೊಂದು ಗಿಡವನ್ನು ನೆಟ್ಟು ಅಲ್ಲಿ ಅದೇ ಜಾಗದಲ್ಲಿ ಬೆಳೆಸಿ ಕಾಳುಮೆಣಸನ್ನು ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಅಡಿಕೆ ಬೆಳೆ ನಷ್ಟ ಆಗ್ತದೆ ನಮಗೆ. ಹಾಗಾಗಿದ್ದಕ್ಕೆ ನಾವು ಅದಕ್ಕಿಂತ ಒಂದು 5 ವರ್ಷ ಕಾಯ್ದರೆ ಮತ್ತೆ ಅದಕ್ಕೆ ಬೆಳೆಯನ್ನು ಬೆಳೆ ಕಾಳುಮೆಣಸನ್ನು ಹಚ್ಚಬಹುದು ಅಂತ. ಅದೇ ಬಳ್ಳಿಯನ್ನು ಉಳಿಸುವುದಕ್ಕೆ ಸಾಧ್ಯ ಆಗ ಅದೇ ಬಳ್ಳಿಯನ್ನು ಉಳಿಸುವುದು ಸಾಧ್ಯ ಆಗೋದಿಲ್ಲ. ಬಹಳ ಸಂತೋಷ ವಿಘ್ನೇಶ್ವರ ನಾರಾಯಣ ಭಟ್ ಅವರೇ. ಕಾಳುಮೆಣಸನ್ನ ಒಂದು ಅಡಿಕೆಯ ಜೊತೆಗೆ ಮಿಶ್ರ ಬೆಳೆ ಅಂತ ಹೇಳುವುದಕ್ಕಿಂತ ಪ್ರಧಾನ ಬೆಳೆಯಾಗಿಯೂ ಕೂಡ ಬೆಳೆಯುವುದಕ್ಕೆ ಅವಕಾಶ ಇದೆ ಎನ್ನುವಂತ ಒಂದು ಮಾತನ್ನ ಹೇಳಿದ್ರಿ. ವ್ಯವಸ್ಥಿತವಾಗಿ ಕಾಳುಮೆಣಸನ್ನ ಬೆಳೆಯುವುದರಿಂದ ಹೆಚ್ಚಿನ ಒಂದು ಆದಾಯವನ್ನು ಕೂಡ ಪಡಿಬಹುದು ಎನ್ನುವಂತ ಒಂದು ಅನುಭವದ ಮಾತನ್ನ ಹೇಳಿದ್ರಿ. ತುಂಬಾ ಸಂತೋಷ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಕಾಳುಮೆಣಸು ಕೃಷಿ ಅನುಭವದ ಕುರಿತು ಯಲ್ಲಾಪುರ ಮಳವಳ್ಳಿಯ ವಿಘ್ನೇಶ್ವರ್ ನಾರಾಯಣ ಭಟ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಅಂಜೂರವು ಅನೇಕ ಕಾಯಿಲೆಗಳಲ್ಲಿ ಪರಿಣಾಮಕಾರಿ ಪರಿಣಾಮಗಳನ್ನು ಬೀರಬಹುದು. ಲೈಂಗಿಕ ಸಮಸ್ಯೆಗಳಿಗೆ ಅಂಜೂರವು ಪರಿಹಾರವಾಗಬಲ್ಲದು. ಮಲಬದ್ಧತೆ, ಅಜೀರ್ಣ, ಮೊಳೆ ರೋಗ, ಡಯಾಬಿಟಿಸ್, ಕಫ, ಬ್ರಾಂಕೈಟಿಸ್ ಹಾಗೂ ಅಸ್ತಮಗಳಿಗೆ ಅನುಕೂಲಕಾರಿ. ಆದರೆ ವಿವೇಚನಾಯುಕ್ತ ಬಳಕೆ ಅವಶ್ಯಕ. ಸುಸ್ತಾಗ್ತಾ ಇದ್ರೆ ವೇಗವಾಗಿ ಶಕ್ತಿ ಬರ್ತದೆ. ಅಂಜೂರವು ಅನೇಕ ಖನಿಜ ಪದಾರ್ಥಗಳು, ವಿಟಮಿನ್ಗಳು, ನಾರಿನಂಶವನ್ನು ಹೊಂದಿದ್ದು ವಿಟಮಿನ್ ಎ, ವಿಟಮಿನ್ B1, B2, ಕ್ಯಾಲ್ಸಿಯಂ, ಕಬ್ಬಿಣ, ಫಾಸ್ಫರಸ್, ಮ್ಯಾಂಗನೀಸ್, ಸೋಡಿಯಂ, ಪೊಟ್ಯಾಸಿಯಂ, ಕ್ಲೋರಿನ್ ಇವು ಪ್ರಮುಖವಾದಂತಹ ಅಂಶಗಳು. ಪ್ರತಿನಿತ್ಯ ಅಂಜೂರವನ್ನು ನೆನೆಸಿ ಸೇವಿಸುವುದರಿಂದ ಮಲಬದ್ಧತೆ ನಿವಾರಣೆಯಾಗ್ತದೆ. ಅಲ್ಲದೆ ಬೇದಿಯೂ ಕೂಡ ಆಗದ ಹಾಗೆ ಸರಿಯಾದ ಜೀರ್ಣ ವ್ಯವಸ್ಥೆಗೆ ವಿಸರ್ಜನಾ ವ್ಯವಸ್ಥೆಗೆ ಅನುವು ಮಾಡಿಕೊಡುತ್ತದೆ. ತೂಕ ಕಳೆದುಕೊಳ್ಳಲು ಇದು ಸಹಕಾರಿ. ಬೊಜ್ಜನ್ನು ಕಡಿಮೆ ಮಾಡುವಂತಹ ಗುಣವನ್ನು ಹೊಂದಿದೆ. ಆದರೆ ಹಾಲಿನ ಜೊತೆಯಲ್ಲಿ ಸೇವಿಸುವುದರಿಂದ ತೂಕವನ್ನು ಹೆಚ್ಚಿಸಲೂಬಹುದು. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವಂತಹದ್ದು, ಕ್ಯಾನ್ಸರ್ ಬಾರದ ಹಾಗೆ ತಡೆಯುವುದಕ್ಕೆ ಇದು ಸಹಕಾರಿ. ಹೃದಯ ಸಂಬಂಧಿತ ಸಮಸ್ಯೆಗಳಿಂದ ದೂರ ಇರುವುದಕ್ಕೆ ಅಂಜೂರವು ಸಹಕಾರಿ. ಹೈಪರ್ ಟೆನ್ಷನ್ನಿಂದ ದೂರವಿಡಲು ಅನುಕೂಲಕಾರಿ. ಮೂಳೆಗಳಿಗೆ ಶಕ್ತಿಯನ್ನು ನೀಡುತ್ತದೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಗಂಟಲಿನ ಆರೋಗ್ಯಕ್ಕೆ ಒಳ್ಳೆಯದು. ರಕ್ತಹೀನತೆ ಇರುವವರು 10-15 ಒಣ ದ್ರಾಕ್ಷಿಯನ್ನ ಮತ್ತು 1-2 ಅಂಜೂರವನ್ನ ರಾತ್ರಿ ಕುಡಿಯುವ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಚೆನ್ನಾಗಿ ತೊಳೆದು ಸೇವಿಸಬೇಕು. ನಿಶಕ್ತಿಯಿಂದ ಬಳಲುವವರು 1 ಲೋಟ ಹಾಲು, ನೆನೆಸಿದ 1-2 ಅಂಜೂರ, ನೆನೆಸಿದ 10 ಬಾದಾಮಿ ಮತ್ತು 1 ಬಾಳೆಹಣ್ಣು ಇವುಗಳನ್ನು ಸೇರಿಸಿ ಮಿಲ್ಕ್ ಶೇಕ್ ಮಾಡಿ ಕುಡಿಯಬಹುದು. ಈ ಜೀವಸತ್ವದಿಂದ ನಮ್ಮ ಆರೋಗ್ಯ. ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಅನೇಕ ಪೋಷಕಾಂಶಗಳಲ್ಲಿ ಕೆಲವೊಂದನ್ನು ದೇಹವು ತಾನಾಗಿಯೇ ಉತ್ಪಾದನೆ ಮಾಡಿಕೊಳ್ಳುತ್ತದೆ. ಆದರೆ ಎಲ್ಲ ಪೋಷಕಾಂಶಗಳನ್ನು ತಾನೇ ತಯಾರಿಸಿಕೊಳ್ಳುವುದಕ್ಕೆ ದೇಹಕ್ಕೆ ಸಾಧ್ಯ ಆಗ್ತಾಗಿಲ್ಲ. ಆಗ ನಾವು ಪೋಷಕಾಂಶಗಳನ್ನು ಹೊರಗಿನಿಂದ ಒದಗಿಸಬೇಕು. ಆಹಾರದ ಮೂಲಕ ಇದನ್ನು ಸಾಕಾರಗೊಳಿಸುವಂತಹದ್ದು ಪ್ರಕೃತಿಯ ಒಂದು ನಿಯಮ. ಹಾಗೆಯೇ ವಿಟಮಿನ್ ಎ ಕೂಡ ಆಹಾರದಿಂದಲೇ ದೇಹಕ್ಕೆ ಸಿಗಬೇಕಾಗಿರುವಂತಹದ್ದು ಅವಶ್ಯ. ಜೀವಸತ್ವ ಎ ಹೆಚ್ಚಿರುವಂತಹ ಆಹಾರದಿಂದ ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಸಹಕಾರಿಯಾಗುತ್ತದೆ. ವಿಟಮಿನ್ ಎ ಹೆಚ್ಚಿರುವಂತಹ ಆಹಾರವು ಕಣ್ಣಿನ ಆರೋಗ್ಯ ರಕ್ಷಣೆಗೆ, ದೃಷ್ಟಿಯ ಸ್ಪಷ್ಟತೆಗೆ, ಉತ್ತಮ ಚರ್ಮಕ್ಕೆ, ಕೀಟಾಣುಗಳ ವಿರುದ್ಧ ಹೋರಾಡುವುದಕ್ಕೆ ಹಾಗೂ ಬೇರೆ ಬೇರೆ ಪ್ರಮುಖ ಕಾರಣಗಳಿಗೆ ಬೇಕಾಗ್ತದೆ. ಎ ಜೀವಸತ್ವವು ಮುಖ್ಯ ಆಗರ ಲಿವರ್. ಅತಿ ಹೆಚ್ಚು ವಿಟಮಿನ್ ಎ ಜೀವಸತ್ವವು ಪ್ರಾಣಿಗಳ ಲಿವರ್ನಿಂದ ದೊರಕಬಹುದಾಗಿದ್ದು ಮಾಂಸಾಹಾರಿಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ಳಬಹುದು. ಸಸ್ಯಾಹಾರಿಗಳಿಗೆ ಇದು ಅಸಾಧ್ಯವಾಗಬಹುದು. ಹಾಗಾಗಿ ಹಲವಾರು ಬಾರಿ ವಿಟಮಿನ್ ಎ ಜೀವಸತ್ವದ ಕೊರತೆ ಆಗಬಹುದು. ವಿಟಮಿನ್ ಎ ಜೀವಸತ್ವದ ಕೊರತೆಯು ದೃಷ್ಟಿ ಮಂದವಾಗಲು, ಕಣ್ಣಿನ ತೊಂದರೆ ಕಾಡುವುದಕ್ಕೆ, ಚರ್ಮದ ತೊಂದರೆಗಳು ಕಾಣಿಸಿಕೊಳ್ಳುವುದಕ್ಕೆ, ದೇಹವು ಕೀಟಗಳಿಂದ ರಕ್ಷಿಸಿಕೊಳ್ಳಬಹುದಾದ ಸಾಮರ್ಥ್ಯವು ಕಡಿಮೆಯಾಗುವುದಕ್ಕೆ, ಕ್ರಾನಿಕ್ ತೊಂದರೆಗಳು ಕಾಣಿಸಿಕೊಳ್ಳುವುದಕ್ಕೆ, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಕಂಡುಬರುವುದಕ್ಕೆ, ಸಿಸ್ಟಿಕ್ ಫೈಬ್ರೋಸಿಸ್ ಮುಂತಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಾಗಾಗಿ ವಿಟಮಿನ್ ಎ ಜೀವಸತ್ವವು ಹೆಚ್ಚಿರುವಂತಹ ಆಹಾರ ಸೇವನೆ ಅಗತ್ಯ. ಹೆಚ್ಚಾದ ವಿಟಮಿನ್ ಎಯನ್ನು ದೇಹವು ಶೇಖರಿಸಿ ಇಟ್ಟುಕೊಂಡಿರುತ್ತದೆ. ಆದರೆ ಅತಿ ಹೆಚ್ಚಿನ ವಿಟಮಿನ್ ಎ ಒರಟು ತ್ವಚೆಗೆ, ಒಣ ಕೂದಲಿಗೆ, ಲಿವರ್ನ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಗರ್ಭಿಣಿ ಸ್ತ್ರೀಯರಿಗೆ ಅತಿ ಹೆಚ್ಚಿನ ವಿಟಮಿನ್ ಎ ಜೀವಸತ್ವವು ಅನೇಕ ತೊಂದರೆಗೆ ನಾಂದಿಯಾಗಬಹುದು. ಅವಶ್ಯ ಪ್ರಮಾಣದಲ್ಲಿ ಜೀವಸತ್ವವನ್ನು ಸೇವಿಸಬೇಕು. ಆಹಾರದ ಮೂಲಕ ಜೀವಸತ್ವವನ್ನು ನೈಸರ್ಗಿಕವಾಗಿಯೇ ನೀಡುವಂತಹದ್ದು ಎಲ್ಲ ರೀತಿಯಲ್ಲೂ ಒಳ್ಳೆಯದು. ಕೋಳಿ ಮಾಂಸ, ಮೊಟ್ಟೆಗಳು ವಿಟಮಿನ್ ಎಯ ಮೂಲಗಳಾಗಿವೆ. ಹಾಗೆಯೇ ಸಸ್ಯಾಹಾರಿಗಳಲ್ಲಿ ಮುಖ್ಯವಾಗಿ ಕ್ಯಾರೆಟ್, ಮಾವಿನ ಹಣ್ಣು, ಕಿತ್ತಲೆ ಹಣ್ಣು, ಸಿಹಿಗೆಣಸು, ಪಾಲಕ್ ಸೊಪ್ಪು, ನವಿಲು ಕೋಸು ಹಾಗೂ ಇನ್ನಿತರ ಕೋಸು ಗಡ್ಡೆ ಜಾತಿಯ ಸಸ್ಯಗಳು, ಅಲ್ಲದೆ ಇನ್ನಿತರ ಹಸಿರು ಸೊಪ್ಪುಗಳು ವಿಟಮಿನ್ ಎ ಜೀವಸತ್ವದ ಪ್ರಮುಖ ಮೂಲಗಳಾಗಿವೆ. ಪ್ರತಿನಿತ್ಯ ಇವುಗಳಲ್ಲಿ ಹಣ್ಣು ತರಕಾರಿಗಳ ರೂಪದಲ್ಲಿ ಸೇವಿಸುವುದರಿಂದ ಹೆಚ್ಚಿನ ಪೋಷಕಾಂಶಗಳು ದೊರೆಯುತ್ತದೆ. ಅನೇಕ ಸಮಸ್ಯೆಗಳು ಕೂಡ ತಪ್ಪುವುದಕ್ಕೆ ಸಾಧ್ಯ ಇದೆ. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ ಡಿಎಸ್ ಪ್ರಸಾದ್. ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದುವರೆಗೆ ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ರೂಪಿಗೆ ಪರಮಾನಂದಗೆ ಪರತರ ರೂಪಿಗೆ ಪರಮಾನಂದಗೆ ಪರಮಾರೂಢಗೆ ನಮೋ ನಮೋ ಬ್ರಹ್ಮಾನಂದಗೆ ಬ್ರಹ್ಮಾಧಿಕಾರಿಗೆ ಬ್ರಹ್ಮಜ್ಞಾನಿಗೆ ನಮೋ ನಮೋ ಬ್ರಹ್ಮಜ್ಞಾನಿಗೆ ನಮೋ ನಮೋ ಸಚ್ಚಿದ್ರೂಪಗೆ ಸಜಾನಂದಗೆ ಸಚ್ಚಿದ್ರೂಪಗೆ ಸಜಾನಂದ ಹರಿಹರ ವಂದಗೆ ಅರುಚಾರೂಢಗೆ ನಮೋ ನಮೋ ಶಿವಾರೂಢಗೆ ಶಿವಕುಲ ಜಾತಗೆ ಶಿವಾರೂಢಗೆ ಶಿವಕುಲ ಜಾತಗೆ ಸಿದ್ಧಾರೂಢಗೆ ನಮೋ ನಮೋ ಸಿದ್ಧಾರೂಢಗೆ ನಮೋ ನಮೋ ಹಂಸಾರೂಢಗೆ ಹರಿಹರ ವಂದಗೆ ಅರುಚಾರೂಢಗೆ ನಮೋ ನಮೋ ಶಾಂತಾನಂದಗೆ ಜಮಗುಣತೀತಗೆ ಸಿದ್ಧಾರೂಢಗೆ ನಮೋ ನಮೋ ವಿಷ್ಣು ಬಾಗೋದಿ ಗೆಳತಿ ವಿಷ್ಣು ಬಾಗೋದಿ ಮಾಡಿಟ್ಟಳು ಸಿಂಬಿ ನೀರೊಳು ಕೊಡ ತುಂಬಿ ಮಾಡಿಟ್ಟಳು ಸಿಂಬಿ ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ ಕೊಡಬಿಟ್ಟ ನೀರನ್ನು ವೈದಾರ ಗೆಳತಿ ಬೀಸುನು ಗೆಳತಿ ಬೀಸುನು ಸುತ್ತ ದೇವರ ಗುಡಿ ನಡುವ ದೇವರ ತಡಿ ಸುತ್ತ ದೇವರ ಗುಡಿ ನಡುವ ದೇವರ ತಡಿ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಗುಡಿ ಬಿಟ್ಟ ದೇವರನ ಗುಡಿ ಬಿಟ್ಟ ದೇವರನ ವೈದಾರ ಗೆಳತಿ ಬೀಸುನು ಹಿರಿಹೊಳೆ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾದಿ ಹಿರಿಹೊಳೆ ದಂಡಿ ಮೇಲೆ ಗಂಡ ಮೆಟ್ಟ ಬಬಲಾದಿ ಈಶ ಸದಾ ಶಿವನ ನೆನೆಯೋ ನ ತಂಗೀ